ವೃಂದಗಾನದಲ್ಲಿ ಮಾರ್ಕಂದಾಪುರಂ ಶ್ರೀನಿವಾಸ್ ಅವರ ದೇಶಭಕ್ತಿ ಗೀತೆಯನ್ನ ಇದುವರೆಗೂ ನೀವು ಆಲಿಸಿದಿರಿ. ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿರಂಗ. ಕೃಷಿರಂಗ ಕಾರ್ಯಕ್ರಮದ ಎಲ್ಲ ಕೇಳುಗ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಚಳಿಗಾಲದಲ್ಲಿ ಹಿಪ್ಪುನೇರಳೆ ಮತ್ತು ರೇಷ್ಮೆ ಹುಳು ನಿರ್ವಹಣೆ, ಈ ಕುರಿತು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ರೇಷ್ಮೆ ಕೃಷಿ ವಿಜ್ಞಾನಿ ಕೆಆರ್ ಶಶಿಧರ್ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಕಾರ್ಯಕ್ರಮದ ಆರಂಭದಲ್ಲಿ ಒಂದು ಪ್ರಕಟಣೆ ಇದೆ. ಅವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಶಶಿಧರ್ ಅವರೇ. ನಮಸ್ತೆ ಸರ್. ಚಳಿಗಾಲದಲ್ಲಿ ಈ ಹಿಪ್ಪನೇರಳೆ ತೋಟ ಮತ್ತು ರೇಷ್ಮೆ ಹುಳುಗಳ ನಿರ್ವಹಣೆ ಬಹಳ ಮುಖ್ಯವಾದಂಥ ವಿಷಯ. ಹೌದು ಸರ್. ಯಾಕೆಂದರೆ ಚಳಿಗಾಲದಲ್ಲಿ ಹಿಪ್ಪನೇರಳೆ ತೋಟಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಹಾಗೆಯೇ ನಮ್ಮ ರೇಷ್ಮೆ ಹುಳುಗಳು ಈ ಚಟುವಟಿಕೆಯಿಂದ ಕೂಡಿರೋದು ಸ್ವಲ್ಪ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ವಾತಾವರಣದಲ್ಲಿ ಉಷ್ಣಾಂಶ ಕಡಿಮೆ ಆಗಿರೋದ್ರಿಂದ. ಹೌದು ಸರ್. ಈ ಒಂದು ಕಾಲದಲ್ಲಿ ನಮ್ಮ ರೈತ ಬಾಂಧವರು ಹಿಪ್ಪನೇಳೆ ತೋಟಗಳನ್ನ ಹೇಗೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ, ರೇಷ್ಮೆ ಹುಳುಗಳನ್ನು ಹೇಗೆ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡ್ಬೇಕು. ಮೊದಲಿಗೆ ಈ ಚಳಿಗಾಲದಲ್ಲಿ ಹಿಪ್ಪನೇಳೆ ಸೊಪ್ಪಿನ ಉತ್ಪಾದನೆ ಕುಂಠಿತ ಆಗೋದಕ್ಕೆ ಏನು ಕಾರಣ ಅಂತೀರಿ? ರೇಷ್ಮೆ ಕೃಷಿ ವರ್ಷಪೂರ್ತಿ ರೇಷ್ಮೆ ಬೆಳೆಗಾರರು ನಿರಂತರವಾಗಿ ಆದಾಯ ತಂದುಕೊಡುವಂತಹ ಒಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತ ನಾವು ಹೇಳ್ಬೋದು. ಇಲ್ಲಿ ಬೇಸಿಗೆ ಕಾಲ ಮತ್ತು ಮಳೆಗಾಲದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಅಂತ ತೊಂದರೆ ಏನು ಹೆಚ್ಚಾಗಿ ಕಂಡುಬರುವುದಿಲ್ಲ. ಚಳಿಗಾಲದಲ್ಲಿ ಮುಖ್ಯವಾಗಿ ಕಂಡುಬರುವಂತಹ ತೊಂದರೆ ಅಂದ್ರೆ ಇಲ್ಲಿ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಒಂದು ವಾತಾವರಣದಲ್ಲಿರುವಂತಹ ಬೆಳೆಗೆ ಬೇಕಾಗಿರುವಂತಹ ಒಂದು ಉಷ್ಣಾಂಶ 23-27 ಡಿಗ್ರಿ ವಾತಾವರಣದ ಉಷ್ಣಾಂಶ ಬೇಕಾಗಿರುತ್ತೆ. ಅದೇ ರೀತಿ ಭೂಮಿಯ ಒಂದು ಉಷ್ಣಾಂಶ 25 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕಾಗುತ್ತೆ. ಈ ಚಳಿಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಈ ವಾತಾವರಣದಲ್ಲಿರುವಂತಹ ಉಷ್ಣಾಂಶ 24 ಕೆಳಗಡೆ ಬಂದಷ್ಟು ನಮ್ಮ ಹಿಪ್ಪನೇಳೆ ಸೊಪ್ಪಿನ ಒಂದು ಬೆಳವಣಿಗೆ ತಡವಾಗಿ ಚಿಗುರುಳೆಯದಾಗಿರ್ಬೋದು. ಅದೇ ರೀತಿ ಬೆಳವಣಿಗೆ ಕುಂಠಿತಗೊಳ್ಳುತ್ತೆ. ಹಾಗೆಯೇ ಚಳಿಗಾಲದಲ್ಲಿ ಹಿಪ್ಪನೇಳೆಗೆ ಹಲವಾರು ರೀತಿಯ ಕೀಟಪೀಡೆಗಳು ಅಂದ್ರೆ ಮುಂಚೆ ರೇಷ್ಮೆ ಬೆಳೆಗಾರರಿಗೆ ಸಾಮಾನ್ಯವಾಗಿ ಕಂಡು ಬರ್ತಿದ್ದ ಒಂದು ಪ್ರಮುಖ ಕೀಟ ಅಂದ್ರೆ ಎಲೆ ಸುಳ್ಳಿ ಕೀಟ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗಾಗಿದೆ ಅಂದ್ರೆ ಬಿಹಾರ್ ಕಂಬಳಿ ಕೀಟ ಅದು ಅಷ್ಟೊಂದಾಗಿ ಹೆಚ್ಚಾಗಿ ಯಾವ ಭಾಗದಲ್ಲೂ ಕಂಡು ಬರ್ತಿರ್ಲಿಲ್ಲ. ಇತ್ತೀಚೆಗೆ ಆ ಒಂದು ಕೀಟವು ಪ್ರಮುಖವಾಗಿ ಹಿಪ್ಪನೇಳೆ ಬೆಳೆಯಲ್ಲಿ ಕಂಡು ಬರ್ತಾ ಇದೆ. ಇದರ ಜೊತೆ ಕೆರೆ ತುಂಬಿ ಎಲ್ಲಿ ಜೋಗು ಪ್ರದೇಶ ಇರುವಂತಹ ಪ್ರದೇಶಗಳಲ್ಲಿ ಈ ದೈತ್ಯ ಆಫ್ರಿಕನ್ ಶಂಕು ಹುಳ ಅಥವಾ ಬಸವನಹುಳ ಅಂತ ಕರಿತೀವಿ, ಈ ಒಂದು ಕೀಟವು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಅದರ ಜೊತೆ ಸ್ಲಕ್ಸ್ ಅಂತ ಕರಿತೀವಿ, ಅದು ಗೊಂಡೆ ಹುಳ ಅಂತ ಕರಿತೀವಿ. ಈ ಒಂದು ಕೀಟನು ಹೆಚ್ಚಾಗಿ ನಮ್ಮ ಹಿಪ್ಪನೇಳೆ ಬೆಳೆಯಲ್ಲಿ ಕಂಡುಬರ್ತಾ ಇದೆ. ಅದೇ ರೀತಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬೂದಿ ರೋಗ, ಈ ಬೂದಿ ರೋಗ ಪ್ರತಿ ವರ್ಷನೂ ಚಳಿಗಾಲದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ರೋಗ. ಇದ್ರ ಜೊತೆ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ರೈತರು ಹೆಚ್ಚಿನ ಒಂದು ಗಮನ ವಹಿಸಿ ಉಷ್ಣಾಂಶ ಮತ್ತು ಶೈತ್ಯಾಂಶ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಮಾಡೋದ್ರ ಜೊತೆ ಬೇಕಾಗಿರುವಂತಹ ಸೂಕ್ತ ಶಿಫಾರಿತ ಸೋಂಕು ನಿವಾರಕಗಳನ್ನ ರೇಷ್ಮೆ ಹುಳು ಸಾಕಾಣಿಕೆಗೆ ಮಾಡೋದ್ರ ಮುಖಾಂತರ ಒಂದು ಗುಣಮಟ್ಟದ ಗೂಡು ಉತ್ಪಾದನೆ ಇಲ್ಲಿ ಮಾಡಬೇಕಾಗಿದೆ. ಯಾಕಂದ್ರೆ ರೇಷ್ಮೆ ಹುಳುಗಳಿಗೆ ಚಳಿಗಾಲದಲ್ಲಿ ಸುಣ್ಣಕಟ್ಟು ರೋಗ ಇದು ಹೆಚ್ಚಾಗಿ ಕಂಡುಬರುವಂತಹ ಒಂದು ರೋಗ. ಈ ರೋಗದ ಹಾವಳಿಯಿಂದ ರೈತರು ಕನಿಷ್ಠ ಅಂದ್ರೂ 25-30% ರೇಷ್ಮೆ ಗೂಡಿನ ಇಳುವರಿ ಕಳೆದುಕೊಂಡು ಆದಾಯನ ನಷ್ಟ ಅನುಭವಿಸೋದು ಇಲ್ಲಿ ನಾವು ಸಾಮಾನ್ಯವಾಗಿ ಕಾಣಬಹುದು. ಇನ್ನು ಮುಖ್ಯವಾಗಿ ನಾವು ಚಳಿಗಾಲದಲ್ಲಿ ಈ ಹಿಪ್ಪನೇಳೆ ಕಟಾವನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಮತ್ತೆ ಈ ಸೌರವಿಕೆ ಅಂತ ತಾವೇನು ಹೇಳ್ತಿರಲ್ಲ ಇದನ್ನ ಹೇಗೆ ಮಾಡಬೇಕಾಗತ್ತೆ? ಇಲ್ಲಿ ರೇಷ್ಮೆ ಬೆಳೆಗಾರರು ಕಡ್ಡಾಯವಾಗಿ ತೋಟ ನಿರ್ವಹಣೆ ಅತಿ ಮುಖ್ಯ ಚಳಿಗಾಲದಲ್ಲಿ ವಿಶೇಷವಾಗಿ. ಯಾಕಂದ್ರೆ ಚಳಿಗಾಲದಲ್ಲಿ ಉಷ್ಣಾಂಶ ಯಾವಾಗ ಕಮ್ಮಿ ಆಗುತ್ತೋ ಅಂತ ಸಮಯದಲ್ಲಿ ಶಿಲೀಂಧ್ರ ರೋಗಗಳು ಹೆಚ್ಚಾಗಿ ಕಂಡುಬರ್ತವೆ. ಅದರಿಂದ ರೇಷ್ಮೆ ಬೆಳೆಗಾರರು ಕಡ್ಡಾಯವಾಗಿ ಹಿಪ್ಪನೇಳೆ ತೋಟದಲ್ಲಿ ಏಕಕಾಂಡ ಪದ್ಧತಿ ನಿರ್ವಹಣೆ ಮಾಡಬೇಕು. ಕೆಲವು ರೈತರು ಚಳಿಗಾಲದಲ್ಲಿ ಸೊಪ್ಪು ಹೆಚ್ಚಾಗಿ ಬರೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಭೂಮಿ ಮಟ್ಟಕ್ಕೆ ಹಿಪ್ಪನೇಳೆ ಸೊಪ್ಪನ ಕಟಾವ್ ಮಾಡಿಬಿಡ್ತಾರೆ. ಈ ರೀತಿ ಭೂಮಿ ಮಟ್ಟಕ್ಕೆ ಸೊಪ್ಪನ ಕಟಾವ್ ಮಾಡಿದಾಗ ಸೊಪ್ಪು ಮೊದಲನೇದಾಗಿ ಬೇಗ ಚಿಗುರುಳಿಯೋದಿಲ್ಲ. ಎರಡನೇದು ಒಂದು ಈ ಜಲ್ಗಡ್ಡೆ ಅಂದ್ರೆ ಅದರಲ್ಲಿ ಸುಮಾರು ಬ್ರಾಂಚಸ್ ಬರ್ತವೆ ಅಂದ್ರೆ ಕವಲುಗಳು ಬರ್ತವೆ. ಆ ಕವಲುಗಳಲ್ಲಿ ನಾವು ಈ ಜಲ್ಗಡ್ಡೆಗಳನ್ನ ಅವ್ರು ಬಿಟ್ಕೊಬಿಡ್ತಾರೆ. ಯಾಕಂದ್ರೆ ಅದರಿಂದ ಏನ್ ಸೊಪ್ಪಿರುತ್ತೆ ಆ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಹಾಕಬಹುದು ಅಂತ. ಆದ್ರೆ ಇಲ್ಲಿ ರೈತರು ಮಾಡೋ ಪ್ರಮುಖ ತಪ್ಪಂದ್ರೆ ಒಂದು ಭೂಮಿ ಮಟ್ಟಕ್ಕೆ ಕಟಾವ್ ಮಾಡೋದು, ಎರಡನೇದು ಈ ಜಲ್ಗಡ್ಡಿನ ಸರಿಯಾದ ಸಮಯದಲ್ಲಿ ನಾವು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡೋದ್ರಿಂದ ನಮ್ಗೆ ಬೇಕಾಗಿರುವಂತ ಮುಖ್ಯ 10-12 ಕಾಂಡಗಳು ಚೆನ್ನಾಗಿ ಬೆಳವಣಿಗೆ ಆಗೋದ್ರ ಜೊತೆ ಗುಣಮಟ್ಟದ ಒಂದು ಹಿಪ್ಪನೇಳೆ ಸೊಪ್ಪನ್ನ ನಾವು ಇಲ್ಲಿ ಉತ್ಪಾದನೆ ಮಾಡಬಹುದು. ಅದರಿಂದ ರೇಷ್ಮೆ ಬೆಳೆಗಾರರು ಏಕಕಾಂಡ ಪದ್ಧತಿ ನಿರ್ವಹಣೆ ಮಾಡಬೇಕು. ಇದ್ರ ಜೊತೆ ಎಲ್ಲಾ ಭಾಗದಲ್ಲೂ ರೈತರು ನೋಡ್ತಾ ಇರ್ತಾರೆ, ಬೆಳಗಿನ ಜಾವ 5 ನಂತರ ಹೆಚ್ಚಾಗಿ ಮಂಜು ಬೀಳುತ್ತೆ, ಹೊರೆಯ ಚಳಿ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಭೂಮಿ ಮಟ್ಟಕ್ಕೆ ಏನಾದರೂ ನಾವು ಹಿಪ್ಪನೇಳೆ ಸೊಪ್ಪನ್ನ ಕಟಾವ್ ಮಾಡಿದಾಗ ಆ ಒಂದು ಭಾಗದಲ್ಲಿ ತೇವಾಂಶ ಹೆಚ್ಚಾಗಿ ಕಂಡುಬರೋದ್ರಿಂದ ಬೇಗ ಈ ಬೂದಿ ರೋಗ ಹರಡೋದಕ್ಕೆ ಸಾಧ್ಯವಾಗುತ್ತೆ ಹಿಪ್ಪನೇಳೆ ತೋಟದಲ್ಲಿ. ಅದರಿಂದ ರೇಷ್ಮೆ ಬೆಳೆಗಾರರು ಏಕಕಾಂಡ ಪದ್ಧತಿ ನಿರ್ವಹಣೆ ಮಾಡಬೇಕು. ಇದ್ರ ಜೊತೆ ವೈಡರ್ ಸ್ಪೇಸಿಂಗ್ ಏನು ಹೆಚ್ಚು ಅಂತರದ ಒಂದು ತೋಟ ಸ್ಥಾಪನೆ ಎಲ್ಲ ರೈತರು ಮಾಡ್ಕೋಬೇಕಾಗುತ್ತೆ. ಸಾಮಾನ್ಯವಾಗಿ 3x3 ಗುಳಿ ಪದ್ಧತಿ ಅಂದ್ರೆ 1 4840 ಏನು ಸಸಿಗಳನ್ನ ನಾಟಿ ಮಾಡಿ ಬೆಳೀತಾರಲ್ಲ ಅದಾಗಿರ್ಬೋದು. ಜೋಡಿ ಸಾಲು ಪದ್ಧತಿ, ಜೋಡಿ ಸಾಲು ಪದ್ಧತಿ ಅಂದ್ರೆ ಸಾಲಿಂದ ಸಾಲಿಗೆ 3 ಗಿಡದಿಂದ ಗಿಡಕ್ಕೆ 2 ಎರಡು ಜೋಡಿ ಸಾಲು ಮಧ್ಯೆ 5. ಇವು ಸಾಮಾನ್ಯವಾಗಿ ಶಿಫಾರಸು ಮಾಡಿರುವ ಒಂದು ತಾಂತ್ರಿಕತೆಗಳು. ಇವನ್ನ ಅಳವಡಿಸಿಕೊಳ್ಳೋದ್ರ ಜೊತೆಗೆ ಏಕಕಂಡ ಪದ್ಧತಿ ನಿರ್ವಹಣೆ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಕೋಲಾರ ಭಾಗದಲ್ಲಿ ವಿಶೇಷವಾಗಿ ಈ ಬಂಗಾರಪೇಟೆ ಈ ಭಾಗದಲ್ಲಿ ರೈತರುಗಳು ಯಾಕಂದ್ರೆ ಕೂಲಿ ಕಾರ್ಮಿಕರ ಒಂದು ಅಭಾವ ಇದ್ರ ಜೊತೆ ವರ್ಷ ಪೂರ್ತಿ ಒಂದು ಗುಣಮಟ್ಟದ ಹಿಪ್ಪುನೇಳೆ ಸೊಪ್ಪಿನ ಉತ್ಪಾದನೆ ಮಾಡಬೇಕು ಅಂತ ಹೇಳಿ ಹೆಚ್ಚು ಅಂತರದಲ್ಲಿ ಅಂದ್ರೆ 8x3 ಅಂದ್ರೆ ಸಾಲಿಂದ ಸಾಲಿಗೆ 8 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, ಈ ರೀತಿಯಾಗಿ ಅದೇ ರೀತಿ 9x3 ಸಾಲಿಂದ ಸಾಲಿಗೆ 9 ಅಡಿ, ಗಿಡದಿಂದ ಗಿಡಕ್ಕೆ 3 ಅಡಿ, ಈ ರೀತಿಯಾಗಿ ಮೊದಲೇ ಕಟಾವು ಭೂಮಿ ಮಟ್ಟದಿಂದ 1.5 ಅಡಿಗೆ ಕಟಾವು ಮಾಡಿ ಅಲ್ಲಿಂದ ಸೊಪ್ಪಿನ ಒಂದು ಆಕಾರನ ನೀಡೋದ್ರ ಮುಖಾಂತರ ಒಂದು ಗುಣಮಟ್ಟದ ಸೊಪ್ಪಿನ ಉತ್ಪಾದನೆಗೆ ಅವರು ಆದ್ಯತೆ ನೀಡ್ತಾ ಇದ್ದಾರೆ. ಕಾರಣ ಒಂದು, ನಮಗೆ ಕೂಲಿ ಕಾರ್ಮಿಕರ ಸಮಸ್ಯೆ ಇರೋದ್ರಿಂದ ಟ್ರ್ಯಾಕ್ಟರ್ ಉಳುಮೆ ಆಗಿರ್ಬೋದು, ರೋಟರಿ ಟಿಲ್ಲರ್ ಉಳುಮೆ ಆಗಿರ್ಬೋದು, ಈ ರೀತಿಯ ಅಂತರ್ ಬೇಸಾಯಕ್ಕೆ ಸುಗಮವಾಗಿರೋದೊಂದು. ಎರಡನೇದು, ಈ ಚಳಿಗಾಲದಲ್ಲೂ ಯಾವುದೇ ರೀತಿಯ ರೋಗಾಣುಗಳು ಬರ್ದಂಗೆ, ಯಾಕಂದ್ರೆ ಹೆಚ್ಚಿಗೆ ಅಂತರ ಇದ್ದಷ್ಟು ನಮಗೆ ಸೂರ್ಯನ ಕಿರಣ ಆಗಿರ್ಬೋದು, ಗಾಳಿ ಬೆಳಕಾಗಿರ್ಬೋದು, ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳು, ನಾವು ಕೊಡುವಂತಹ ಪೋಷಕಾಂಶಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸಿಗೋದ್ರಿಂದ ಒಂದು ಗುಣಮಟ್ಟದ ಸೊಪ್ಪಿನ ಆದ್ಯತೆಯಲ್ಲಿ ನಮಗೆ ಹೆಚ್ಚಾಗಿ ಸಿಗೋದ್ರಿಂದ ನಾವು ಸವರುವಿಕೆ ಮತ್ತು ಕಟಾವು ಇದನ್ನ ಕಡ್ಡಾಯವಾಗಿ ಏಕಕಂಡ ಪದ್ಧತಿ ನಿರ್ವಹಣೆಯಲ್ಲೇ ಮಾಡ್ಕೋಬೇಕಾಗುತ್ತೆ. ಹೆಚ್ಚು ಅಂತರದ ಒಂದು ನಾಟಿ ಪದ್ಧತಿನ ನಾವು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಗುಣಮಟ್ಟದ ಸೊಪ್ಪಿನ ಉತ್ಪಾದನೆಗೆ ಆದ್ಯತೆ ಕೊಡಲೇಬೇಕು. ಇದು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಈ ಹಿಪ್ಪನೆಳೆ ತೋಟಕ್ಕೆ ನಾವು ಪೋಷಕಾಂಶಗಳ ಒಂದು ಕೊಡುವಿಕೆಯನ್ನು ಯಾವ ರೀತಿ ಮಾಡಬೇಕಾಗತ್ತೆ, ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ? ಇವಾಗ ಸಾಮಾನ್ಯವಾಗಿ ನಾನು ರೇಷ್ಮೆ ಬೆಳೆಗಾರರಿಗೆ ಹೇಳೋದಂದ್ರೆ ಪ್ರತಿ 2 ವರ್ಷಕ್ಕೆ ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನ ಇಲ್ಲಿ ಒದಗಿಸಬೇಕಾಗುತ್ತೆ. ಮಣ್ಣು ಪರೀಕ್ಷೆಯ ಪೋಷಕಾಂಶಗಳ ಆಧಾರದ ಮೇಲೆ ಏನು ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಾರಲ್ಲ, ಆ ಒಂದು ಶಿಫಾರಸು ಮಾಡಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಶ್ ಜೊತೆ ಕೊಟ್ಟಿಗೆ ಗೊಬ್ಬರ. ಯಾಕಂದ್ರೆ ಮುಂಚೆ ಪ್ರತಿಯೊಂದು ಹಳ್ಳಿಲೂ ಪ್ರತಿಯೊಂದು ಮನೆಗೂ ಹಸುಗಳು ಇರ್ತಿದ್ವು, ಎಮ್ಮೆಗಳು ಇರ್ತಿದ್ವು, ಕುರಿ ಸಾಕಾಣಿಕೆ ಯಥೇಚ್ಛವಾಗಿರೋದು, ಗೊಬ್ಬರ ಸಿಗೋದು, ಅದನ್ನ ನೇರವಾಗಿ ತೋಟಕ್ಕೆ ಬಳಸೋದ್ರ ಮುಖಾಂತರ ಮಣ್ಣಿನಲ್ಲಿ ಸಾವಯವ ಇಂಗಾಲ ಅನ್ನೋ ಒಂದು ಜಾಸ್ತಿ ಇರ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಎಲ್ಲಾ ರೈತರುಗಳು ಸಾಮಾನ್ಯವಾಗಿ ಹೊರಗಡೆಯಿಂದ ಕೊಂಡು ಕೊಟ್ಟಿಗೆ ಗೊಬ್ಬರನ ಬಳಸ್ತಾ ಇದ್ದಾರೆ. ಅದರಿಂದ ನಾವು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಮ್ಮ ಮಣ್ಣಿನಲ್ಲಿ ಸಾವಯವ ಇಂಗಾಲ ಎಷ್ಟು ಪ್ರಮಾಣದಲ್ಲಿದೆ, ಅದೇ ರೀತಿ ಸಾರಜನಕ, ರಂಜಕ, ಪೊಟ್ಯಾಶ್ ಎಷ್ಟು ಪ್ರಮಾಣದಲ್ಲಿ ಅಂತ ತಿಳ್ಕೊಂಡು, ಯಾಕಂದ್ರೆ ನಮ್ಮ ಮಣ್ಣಲ್ಲಿ ಇವಾಗ ಆಲ್ರೆಡಿ ಸಾರಜನಕ ಇದೆ ಇಲ್ಲ ಫಾಸ್ಫರಸ್ ಇದೆ ಅಂತ ಗೊತ್ತಿದ್ರು ನಾವು ಸುಮ್ಮನೆ ಹಾಕ್ತಾ ಇದ್ರೆ ನಮ್ಗಲ್ಲಿ ಒಂದು ದುಡ್ಡಿನ ಒಂದು ಖರ್ಚು ಹೆಚ್ಚಾಗಿ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ರೇಷ್ಮೆ ಬೆಳೆಗಾರರು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಮಾಡಬೇಕು. ಇದರಲ್ಲಿ ನಮ್ಮ ಹಿಪ್ಪನೆಳೆ ತೋಟಕ್ಕೆ ಶಿಫಾರಸು ಮಾಡಿರುವ ಒಂದು ರಸಗೊಬ್ಬರಗಳ ಪ್ರಮಾಣ ಅಂದ್ರೆ 140 ಕೆಜಿ ಅಮೋನಿಯಂ ಸಲ್ಫೇಟ್, 70 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್, 18x20 ಕೆಜಿ 3 ಎಟ ಪೊಟ್ಯಾಶ್ ನೇರ ರಸಗೊಬ್ಬರಗಳನ್ನ ನಾವು ಇಲ್ಲಿ ನಮ್ಮ ಹಿಪ್ಪನೆಳೆ ತೋಟಕ್ಕೆ ಬಳಸಬೇಕು. ಇದು ಪ್ರತಿ ಬೆಳೆಗೆ ಪ್ರತಿ ಕಟಾವಿಗೆ ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡಿರುವ ಒಂದು ಪೋಷಕಾಂಶಗಳ ಪ್ರಮಾಣ. ಇದ್ರ ಜೊತೆ ಪ್ರತಿ ಬೆಳೆಗೂ ನಾವು ಕೊಟ್ಟಿಗೆ ಗೊಬ್ಬರ ನೀಡೋ ಅವಶ್ಯಕತೆ ಇರೋದಿಲ್ಲ. ವರ್ಷದಲ್ಲಿ 2 ಬಾರಿ 4 ಟನ್ ಅಂದ್ರೆ ಇವಾಗ ನಮ್ಮ ಸಾವಯವ ಇಂಗಾಲದ ಅಂದ್ರೆ ಪರೀಕ್ಷೆ ಮಾಡಿಸಿರ್ತೀವಲ್ಲ ನಾವು ಮಣ್ಣು ಪರೀಕ್ಷೆ, ಅದ್ರ ಮೇಲೆ ಸಾವಯವ ಇಂಗಾಲ ಏನಾದ್ರೂ 0.5 ಕೆಳಗಡೆ ಇತ್ತು ಅಂದ್ರೆ ನಾವು ವರ್ಷಕ್ಕೆ 12 ಟನ್ ಕೊಟ್ಟಿಗೆ ಗೊಬ್ಬರನ 1 ಎಕರೆ ಹಿಪ್ಪನೆಳೆ ತೋಟಕ್ಕೆ ವರ್ಷಕ್ಕೆ 2 ಬಾರಿ ಸಮ ಪ್ರಮಾಣದಲ್ಲಿ ನೀಡಬೇಕಾಗುತ್ತೆ. 6 ಟನ್ ಎರಡು ಟೈಮ್ ನಾವು ಹಿಪ್ಪನೆಳೆ ತೋಟಕ್ಕೆ ಕೊಡಬೇಕಾಗುತ್ತೆ. ಒಂದು ಮುಂಗಾರಿನ ಪ್ರಾರಂಭದಲ್ಲಿ ನಾವು ಉಳುಮೆ ಮಾಡಿ ಏನು ಕೊಡ್ತೀವೋ ಅವಾಗ 6 ಟನ್ ಕೊಡಬೇಕಾಗುತ್ತೆ. ಮಳೆಗಾಲ ಮುಗಿದು ಇನ್ನು ಚಳಿಗಾಲ ಪ್ರಾರಂಭ ಆಗ್ತಾ ಇರಬೇಕಾದ್ರೆ ನಾವು 2ನೇ ಹಂತದ ಒಂದು 6 ಟನ್ ಕೊಟ್ಟಿಗೆ ಗೊಬ್ಬರನ ಕಡ್ಡಾಯವಾಗಿ ನಾವು ಹಿಪ್ಪನೆಳೆ ತೋಟಕ್ಕೆ ಕೊಡಲೇಬೇಕು. ಈ ರೀತಿಯಾಗಿ ನಾವು ನೇರ ರಸಗೊಬ್ಬರಗಳ ಜೊತೆ ಕೊಟ್ಟಿಗೆ ಗೊಬ್ಬರನ ಕೊಡಲೇಬೇಕು. ಇದ್ರ ಜೊತೆ ಹಿಪ್ಪನೆಳೆ ತೋಟಕ್ಕೆ ರೇಷ್ಮೆ ಇಲಾಖೆಯಲ್ಲಿ ಒಳ್ಳೆ ಸ್ಕೀಮ್ ಇದೆ, ಟ್ರೆಂಚಿಂಗ್ ಮಲ್ಚಿಂಗ್ ಅಂತ. 2 ಸಾಲುಗಳ ಮಧ್ಯೆ ಕನಿಷ್ಠ 1 ಅಡಿ ಆಳ, 1 ಅಡಿ ಅಗಲ, ಇಲ್ಲಾಂದ್ರೆ ನಮ್ಗೆ ವೈಡರ್ ಸ್ಪೇಸ್ ಇದ್ದಷ್ಟು ನಾವು ಅಗಲ ಆಳನ ಜಾಸ್ತಿ ಮಾಡ್ಕೋಬಹುದು. ಈ ರೀತಿಯಾಗಿ ಏನು ಕಾಲುವೆ ತೆಗೆದು ನಾವು ಹೊದಿಕೆಗಳನ್ನ ಒದಿಸ್ತೀವಲ್ಲ ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್, ನಮ್ಮಲ್ಲೇ ಸಿಗುವಂತಹ ತ್ಯಾಜ್ಯ ವಸ್ತುಗಳು. ಯಾಕಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿದಾಗ ನಮ್ಗೆ ಪ್ರತಿ ವರ್ಷಕ್ಕೆ ಕನಿಷ್ಠ ಅಂದ್ರೂ 1 ಎಕರೆಗೆ 8x10 ರೇಷ್ಮೆ ಹುಳು ಹಾಸಿಗೆ ತ್ಯಾಜ್ಯ ಸಿಗುತ್ತೆ. ಇದರಲ್ಲಿ ಯಾಕಂದ್ರೆ ಹಾಸಿಗೆ ತ್ಯಾಜ್ಯದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ರೇಷ್ಮೆ ಹುಳುವಿನ ಇಕ್ಕೆ ಇರುತ್ತೆ, ಅದ್ರ ಜೊತೆ ರೇಷ್ಮೆ ಹುಳು ತಿಂದು ಬಿಟ್ಟಂತಹ ಕಸ, ಏನು ಹಾಸಿಗೆ ಕಸ ಇರುತ್ತಲ್ಲ ಅದರಲ್ಲಿ ನಮ್ಮ ಹಿಪ್ಪನೆಳೆ ತೋಟಕ್ಕೆ ವರ್ಷಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಏನು ಶಿಫಾರಸು ಮಾಡಿದಾರಲ್ಲ, 1 ಹೆಕ್ಟೇರ್ಗೆ 350 ಕೆಜಿ ಸಾರಜನಕ, 140 ಕೆಜಿ ರಂಜಕ, 140 ಕೆಜಿ ಪೊಟ್ಯಾಶ್, ಅದರಲ್ಲಿ ಶೇಕಡ 60-70% ಈ ತ್ಯಾಜ್ಯ ವಸ್ತುಗಳಲ್ಲೇ ನಮಗೆ ಬೇಕಾಗಿರುವಂತ ಪೋಷಕಾಂಶಗಳು ಇರ್ತವೆ. ಇದನ್ನ ನಾವು ಟ್ರೆಂಚಿಂಗ್ ಮಲ್ಚಿಂಗ್ ಅಂದ್ರೆ ಏನು 2 ಸಾಲುಗಳ ಮಧ್ಯೆ ಕಾಲುವೆ ತೆಗೆಯೋದು, ಅದ್ರ ಜೊತೆ ಈ ತ್ಯಾಜ್ಯ ವಸ್ತುಗಳನ್ನ ತುಂಬಬೇಕು ಅಂದ್ರೆ ನಮ್ಗೆ ಯಾವುದೇ ಒಂದು ಹಂತದಲ್ಲಿ ಹೆಚ್ಚಾಗಿ ಏನಾದ್ರು ರೇಷ್ಮೆ ಹುಳುಗಳು ರೋಗಕ್ಕೆ ತುತ್ತಾಗಿರುವಂತ ಸಮಯದಲ್ಲಿ ಅಂತ ಒಂದು ತ್ಯಾಜ್ಯ ವಸ್ತುಗಳನ್ನ ನಾವು ಟಿಂಚಿಂಗ್ ಮಲ್ಚಿಂಗ್ ಬಳಸ್ದಂಗೆ ನೇರವಾಗಿ ಕಾಂಪೋಸ್ಟ್ ಪಿಟ್ಗೆ ಹಾಕಿ ಅಲ್ಲಿ ಅದು ಚೆನ್ನಾಗಿ ಕೊಳತ ನಂತರ ಅದನ್ನ ಬಳಸ್ಕೋಬೇಕು. ಯಾವುದೇ ರೀತಿಯ ಒಂದು ರೋಗ ಬಾಧೆ ನಮ್ಮ ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಕಂಡುಬಂದಿಲ್ಲ ಅಂದ್ರೆ ಅಂತ ಒಂದು ತ್ಯಾಜ್ಯ ವಸ್ತುನ ನೇರವಾಗಿ ಈ ಕಾಲುವೆಯಲ್ಲಿ ಹಾಕುವ ಮುಖಾಂತರ ಈ ಹಸಿ ತ್ಯಾಜ್ಯ ವಸ್ತುಗಳನ್ನ ನಾವು ಕಾಲುವೆಗೆ ಹಾಕಿದಾಗ ಅವು ಮಳೆಗಾಲದಲ್ಲಿ ಮಳೆ ಬಂದ ನಂತರ ಚೆನ್ನಾಗಿ ಕೊಳತು ನಿಧಾನವಾಗಿ ಪೋಷಕಾಂಶಗಳನ್ನು ಬಿಡುಗಡೆ ಮಾಡ್ತವೆ. ಎರಡನೇದು ಮಣ್ಣಿನ ಫಲವತ್ತತೆ ಅಲ್ಲಿ ಜಾಸ್ತಿ ಆಗೋದ್ರ ಮುಖಾಂತರ ಸಾವಯವ ಇಂಗಾಲ ಅಂತ ನಾವು ಏನು ಹೆಚ್ಚಿನ ಒಂದು ಪ್ರಾಮುಖ್ಯತೆ ನೀಡ್ತಾ ಇದ್ದೀವಿ ಅದು 0.5 ಹೆಚ್ಚಾಗಿರೋದನ್ನ ನಾವು ಟ್ರಿಂಚಿಂಗ್ ಮಲ್ಚಿಂಗ್ ಎಲ್ಲೆಲ್ಲಿ ರೈತರು ಅಳವಡಿಸಿಕೊಂಡಿದ್ದಾರೆ ಅವ್ರ ತೋಳದಲ್ಲಿ ನಾವು ಗಮನಿಸಿದ್ದೀವಿ. ಅದಕ್ಕೆ ಕಡ್ಡಾಯವಾಗಿ ರೇಷ್ಮೆ ಬೆಳೆಗಾರರು ಶಿಫಾರಸು ಪ್ರಮಾಣದ ರಾಸಾಯನಿಕ ಗೊಬ್ಬರಗಳನ್ನು ಕೊಡೋದ್ರ ಜೊತೆ ಕೊಟ್ಟಿಗೆ ಗೊಬ್ಬರನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆ ಟ್ರಿಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ ಅಳವಡಿಸಿಕೊಳ್ಳುವ ಮುಖಾಂತರ ಚಳಿಗಾಲದಲ್ಲೂ ನಾವು ಒಳ್ಳೆ ಗುಣಮಟ್ಟದ ಹಿಪ್ಪಿನೆಳೆ ಸೊಪ್ಪಿನ ಉತ್ಪಾದನೆಗೆ ನಾವು ಹೆಚ್ಚಿನ ಆದ್ಯತೆ ಕೊಟ್ಟು ಒಂದು 100% ಯಶಸ್ವಿ ರೇಷ್ಮೆ ಗೂಡಿನ ಉತ್ಪಾದನೆಗೆ ನಾವು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ, ಇದರ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ? ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ಕೆರೆ ತುಂಬಿರುವಂತ ಜಾಗದಲ್ಲಿ ಅದರ ಹತ್ತಿರದಲ್ಲಿ ತೇವಾಂಶ ಇರುತ್ತಲ್ಲ, ತೇವಾಂಶ ಹೆಚ್ಚಾಗಿರುವಂತ ಜಾಗದಲ್ಲಿ ಎಲ್ಲೆಲ್ಲಿ ಹಿಪ್ಪಿನೆಳೆ ತೋಟಗಳಿದ್ದಾವೆ ಆ ಒಂದು ತೋಟಗಳಲ್ಲಿ ಈ ಆಫ್ರಿಕನ್ ದೈತ್ಯ ಬಸವನ ಹುಳುವಿನ ಒಂದು ಬಾಧೆ ಇತ್ತೀಚಿನ ದಿನ, ಯಾಕಂದ್ರೆ 2-3 ಇದ್ರ ಬಗ್ಗೆ ರೈತರಿಗೆ ಏನೇನು ಮಾಹಿತಿ ಇರಲಿಲ್ಲ. ಒಂದು ಆಫ್ರಿಕನ್ ದೈತ್ಯ ಬಸವನ ಹುಳು ಬೇರೆ ಬೇರೆ ಬೆಳೆಗಳಲ್ಲಿ ಆಮೇಲೆ ಅಡಿಗೆ ತೋಟಗಳಲ್ಲಿ ಜಾಸ್ತಿ ಹೆಚ್ಚಾಗಿ ಕಂಡುಬರ್ತಾ ಇತ್ತು. ಹಿಪ್ಪಿನೆಳೆ ತೋಟದಲ್ಲಿ ಹೆಚ್ಚಾಗಿ ಕಂಡುಬರ್ತಿರ್ಲಿಲ್ಲ. ಎಲ್ಲಾ ಭಾಗದಲ್ಲೂ ಮಳೆ ಚೆನ್ನಾಗಿ ಆಗ್ತಿರೋದ್ರಿಂದ ಈ ದೈತ್ಯ ಆಫ್ರಿಕನ್ ಬಸವನ ಹುಳುವಿನ ಒಂದು ಬಾಧೆ ಎಲ್ಲಾ ಭಾಗದಲ್ಲೂ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇದೇನಂದ್ರೆ ಇದು ಒಂದು ನಿಶಾಚಾರಿ, ರಾತ್ರಿಯ ಹೊತ್ತಿನಲ್ಲಿ ತನ್ನ ಚಟುವಟಿಕೆ ಆರಂಭಿಸುತ್ತೆ. ರಾತ್ರಿ ಹೊತ್ತಿನಲ್ಲಿ ಹಿಪ್ಪಿನೆಳೆ ತೋಟಕ್ಕೆ ದಾಳಿ ಇಡೋದಾಗಿರ್ಬೋದು, ಅಲ್ಲಿ ಕುಡಿ ಭಾಗ ಆಗಿರ್ಬೋದು, ಎಳೆಯ ಕಾಂಡದ ಒಂದು ತೊಗಡೆ ತಿನ್ನೋದಾಗಿರ್ಬೋದು, ಎಲೆಗಳನ್ನ ತಿನ್ನೋದಾಗಿರ್ಬೋದು. ಆಮೇಲೆ ಇದು ಹಿಪ್ಪಿನೆಳೆ ತೋಟಕ್ಕೆ ಹೋಗುತ್ತಲ್ಲ, ಕಾಂಡದ ಮೇಲೆ ಓಡಾಡಿದಾಗ ಅದ್ರ ದೇಹದಿಂದ ಲೋಳೆ ಅಂತ ಒಂದು ರಸನ ಅದು ಬಿಡುಗಡೆ ಮಾಡುತ್ತೆ. ಅದ್ರ ಜೊತೆ ಅದು ಅಲ್ಲೇ ಸೊಪ್ಪು ತಿಂದು ಹಿಕ್ಕೆನೂ ಹಾಕುತ್ತೆ. ಆ ಇಕ್ಕೆ ಎಷ್ಟು ಕೆಟ್ಟ ವಾಸನೆ ಇರುತ್ತೆ ಅಂದ್ರೆ ಅಂತ ಸೊಪ್ಪನ್ನ ನಾವೇನಾದ್ರು ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ನೀಡಿದಾಗ ರೇಷ್ಮೆ ಹುಳುಗಳು ಸರಿಯಾಗಿ ಆ ಸೊಪ್ಪನ್ನ ತಿನ್ನೋದಿಲ್ಲ. ಆ ರೀತಿಯಾಗೂ ಸೊಪ್ಪಿನ ಒಂದು ಗುಣಮಟ್ಟ ಹಾಳು ಮಾಡಿರೋದನ್ನ ನಾವು ಕಾಣಬಹುದು. ಇದರ ನಿರ್ವಹಣೆಗೆ ನಾವೇನ್ ಮಾಡ್ಬೇಕು ಅಂದ್ರೆ ಮೆಟಾಲ್ಡಿಯೇಟ್ ಬೈಟ್ಸ್ ಅಂತ ಹೇಳಿ ಮೆಟಾಲ್ಡಿಯೇಟ್ ತುಣುಕುಗಳು 2 kg 1 acre ಹಿಪ್ಪಿನೆಳೆ ತೋಟಕ್ಕೆ ಬೇಕಾಗುತ್ತೆ. ಈ ಮೆಟಾಲ್ಡಿಯೇಟ್ ಬೈಟ್ಸ್ ನ ನಾವು 2 ಸಾಲುಗಳ ಮಧ್ಯೆ ಅಂದ್ರೆ ಇವಾಗ ನಾವು ಪೇಪರ್ ಪ್ಲೇಟ್ಸ್ ನ ತಿಂಡಿಗೆ ಊಟಕ್ಕೆಲ್ಲ ಹೊರಗಡೆ ಬಳಸ್ತೀವಿ ಅಂತ ಪೇಪರ್ ಪ್ಲೇಟ್ಸ್ ನ ತಗೋಬಿಟ್ಟು ನಾವು 2 ಸಾಲುಗಳ ಮಧ್ಯೆ 10 ಅಡಿ ದೂರದಲ್ಲಿ ಒಂದೊಂದು ಪೇಪರ್ ಪ್ಲೇಟ್ಸ್ ನ ಇಡೋದ್ರ ಜೊತೆ ಪೇಪರ್ ಪ್ಲೇಟ್ಸ್ ಅಲ್ಲಿ 2-3 ತುಣುಕು ಈ ಮೆಟಾಲ್ಡಿಯೇಟ್ ತುಣುಕುಗಳನ್ನ ಹಾಕ್ತಾಗ ಅಂದ್ರೆ ತುಣುಕು ನೇರಳೆ ಕಲರ್ ದಲ್ಲಿ ಇರುತ್ತೆ, ಚಕ್ಲಿ ರೀತಿಯಾಗಿರುತ್ತೆ. ಒಂದೊಂದು 3-3 ತುಣುಕನ್ನ ಸಂಜೆ ಹೊತ್ತಲ್ಲಿ ನಾವು ಇಟ್ಬಿಡ್ಬೇಕು. ಇದು ರಾತ್ರಿ ಹೊತ್ತು ಹೆಚ್ಚಾಗಿ ದಾಳಿ ಮಾಡೋದ್ರಿಂದ ಸಂಜೆ ಹೊತ್ತು ಏನು ರಾತ್ರಿ ಆಗ್ತಿದ್ದಂಗೆ ಹಿಪ್ಪಿನೆಳೆ ತೋಟಕ್ಕೆ ದಾಳಿ ಮಾಡುತ್ತೋ ಅದು ಈ ಮೆಟಾಲ್ಡಿಯೇಟ್ ಬೈಟ್ಸ್ ಗೆ ಹೆಚ್ಚಿನ ಒಂದು ಆಕರ್ಷಣೆ ಒಂದು ಬಂದು ಅದನ್ನ ತಿನ್ನೋದಾಗಿರ್ಬೋದು. ಅದ್ರ ದೇಹ ಏನಾದ್ರೂ ಆ ಮೆಟಾಲ್ಡಿಯೇಟ್ ಬೈಟ್ಸ್ ಗೆ ಟಚ್ ಆದಾಗ ನಿಧಾನವಾಗಿ ಅದ್ರ ದೇಹದಿಂದ ಲೋಳೆ ಅಂತ ಒಂದು ರಸ ಬರುತ್ತಲ್ಲ ಅದು ಸವಿಸಿ ಸವಿಸಿ ಅದು ಸತ್ತೋಗುತ್ತೆ. ಪೇಪರ್ ಪ್ಲೇಟ್ ನ ಯಾಕೆ ನಾವು ಶಿಫಾರಸು ಮಾಡ್ತೀವಿ ಅಂದ್ರೆ ಆ ಪೇಪರ್ ಪ್ಲೇಟ್ಸ್ ಅಲ್ಲೇ ಬಂದು ಅಲ್ಲೇ ಅವು ಬಿದ್ದು ಸಾಯೋದ್ರಿಂದ ನಮ್ಗೆ ಅದನ್ನ ತೆಗೆದು ನಿರ್ವಹಣೆ ಮಾಡೋದಕ್ಕೆ ಈಸಿ ಆಗುತ್ತೆ. ಮಣ್ಣಲ್ಲೇ 2 ತುಣುಕು ಹಾಕಿದೆ ಅಂತ ಹೇಳ್ಬೋದು. ತಿರ್ಗಾ ಅವು ಬಿದ್ದಿರ್ತಾವಲ್ಲ ಅವು ಕೈಯಿಂದ ಅದು ಅದನ್ನ ತಾಂಡೋಗಿ ಬೇರೆ ಕಡೆ ಬೆಂಕಿ ಸುಟ್ಟಾಕಬಲ್ಲು. ಆ ಪೇಪರ್ ಪ್ಲೇಟ್ ಮೇಲೆ ಗುಂಪಾಗಿ ಬಿದ್ದಿರುತ್ತಲ್ಲ ಆ ಪೇಪರ್ ಪ್ಲೇಟ್ಸ್ ನಾವು ಶೇಖರಣೆ ಮಾಡಿ ಒಂದು ಕಡೆ ಅದು ಬೆಂಕಿಯಲ್ಲಿಟ್ಟು ಸಾಯಿಸ್ಬೋದು. ಒಂದು ಇದು. ಎರಡನೇದು 1 kg ಉಪ್ಪನ್ನ 4 liter ನೀರಿನಲ್ಲಿ ಮಿಶ್ರಣ ಮಾಡಿ ಎಲ್ಲೆಲ್ಲಿ ಅಂದ್ರೆ ಇವಾಗ ಹೆಚ್ಚಾಗಿ ಅವು ಬೆಳಿಗ್ಗೆ ಹೊತ್ತು ಅದರದೇ ಆದ ಅಡುಗು ತಾಣಗಳು ತೋಟದ ಅಕ್ಕಪಕ್ಕ ಇರ್ತವೆ. ಬದುಗಳಲ್ಲಿ ಆಗಿರ್ಬೋದು, ಕಲ್ಲು ಕೊಟ್ಟರೆ ಆಗಿರ್ಬೋದು, ತೆಂಗಿನ ಮರಗಳಿದ್ವು ಅಂದ್ರೆ ಬುಡದಲ್ಲಿ ಇಂಥ ಭಾಗದಲ್ಲಿ ಇರ್ತವೆ. ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಒದ್ದೆ ಗೋಣಿ ತಾಟುಗಳನ್ನ ಸಂಜೆ ಹೊತ್ತು ಅಲ್ಲಿ ಹಾಕ್ಬಿಡ್ಬೇಕು. ಅವಾಗ ಅವು ಆ ಗೋಣಿ ತಾಟುಗಳ ಆಶ್ರಯ ಪಡೆದು ಅಂದ್ರೆ ಅಲ್ಲಿರ್ತಾವಲ್ಲ ಅವನ್ನ ನೇರವಾಗಿ ನಾವು ಆಯ್ದು 1 kg ಉಪ್ಪನ್ನ 4 liter ನೀರಲ್ಲಿ ಮಿಶ್ರಣ ಮಾಡಿರ್ತಲ್ಲ ಒಂದು ದ್ರಾವಣ ಅದರಲ್ಲಿ ಅದ್ದಿ ಸಾಯಿಸಬಹುದು. ನೇರವಾಗೂ ಹಂಗೂ ಸಾಯಿಸಬಹುದು. ಈ ರೀತಿಯಾಗಿ ನಾವು ಹಿಪ್ಪಿನೆಳೆ ತೋಟದಲ್ಲಿ ನಿರ್ವಹಣೆನ ನಾವು ಈ ಶಂಕು ಹುಳು ಆಗಿರ್ಬೋದು ಈ ಗೊಂಡೆ ಹುಳು ಅಂತ ಹೇಳ್ತಿದೀವಲ್ಲ ಗೊಂಡೆ ಹುಳುಗೂ ಶಂಕು ಹುಳುಗೂ ಡಿಫ್ರೆನ್ಸ್. ಶಂಕು ಹುಳುಗಾದ್ರೆ ಮೇಲೆ ಶಂಕು ಇರುತ್ತೆ, ಗೊಂಡೆ ಹುಳುಗೆ ಶಂಕು ಇರೋದಿಲ್ಲ ಅಷ್ಟೇ. ಅವೆರಡು ನಿಶಾಚಾರಿ ಮೃದ್ವಂಗಿ ಅಂತ ಕರೀತಾರೆ. ಮುಟ್ಟಿದ್ರೆ ಮೆತ್ಕಿರೋದ್ರಿಂದ ಅವು ಮೃದುವಂಗಿ ಕೀಟವಲ್ಲದ ಪೀಡೆ ಇವು. ಪೀಡೆಗಳು ನಾವು ಬಸವನ ಹುಳುವಿಗೆ ನಿಯಂತ್ರಣ ಕ್ರಮಗಳಿದ್ವಲ್ಲ ಅದೇ ನಿಯಂತ್ರಣ ಕ್ರಮಗಳನ್ನ ನಾವು ಈ ಗೊಂಡೆ ಹುಳುಗಳು ಅನುಸರಿಸಿ ಇದರ ನಿಯಂತ್ರಣ ನಾವು ಮಾಡಬೇಕಾಗುತ್ತೆ. ಅಂದ್ರೆ ಸಾಲಿನ ಮಧ್ಯದಲ್ಲಿ ಎಷ್ಟು ಪೇಪರ್ ಪ್ಲೇಟ್ ಇಡಬೇಕಾಗತ್ತೆ? 1 ಕೆಜಿ ಮೆಟಾಲಿಡೇಟ್ ಬೇಡ್ಸ್ ಅಲ್ಲಿ 2,200 ತುಣುಕುಳು ಇರ್ತವೆ. ನಾವು 1 ಪೇಪರ್ ಪ್ಲೇಟ್ಸ್ ಅಲ್ಲಿ ಕನಿಷ್ಠ 3-4 ಇಡ್ರಿ ಹಾಕ್ರಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಗೆ ಸಾಲ್ಬಿಟ್ ಸಾಲಲ್ಲಿ ನಾವು ಒಂದೇ ಸಲ ಎಲ್ಲಾ ಪ್ಲೇಟ್ಸ್ ಇಡಿ ಅಂತ ಹೇಳೋದಿಲ್ಲ. 2 ದಿನಕ್ಕೊಂದ್ಸಲಿ 3 ದಿನಕ್ಕೊಂದ್ಸಲಿ ಅವು ಅಥೋರಿಟಿ ಆಗೋವರೆಗೂ ಚೇಂಜ್ ಮಾಡ್ತೀರಿ ಅಂತ ಬದಲಾಯಿಸ್ತಾ ಇರಬೇಕು. ಈ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕಾಗುತ್ತೆ. ಇನ್ನು ಬೂದಿ ರೋಗನು ಕೂಡ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಹಿಪ್ಪದೇಳೆ ಮೇಲೆ ಅಂತ ತಾವು ಹೇಳಿದ್ರಿ. ಈ ಬೂದಿ ರೋಗದ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಈ ಬೂದಿ ರೋಗ ಹಿಂದೆ ತಿಳಿಸ್ತಾ ಇದೆ, ಉಷ್ಣಾಂಶ 24 ಡಿಗ್ರಿಯಿಂದ ಕಡಿಮೆ ಆದಷ್ಟು ಈ ಬೂದಿ ರೋಗದ ಅವಳಿ ಹೆಚ್ಚಾಗುತ್ತೆ. ಬೆಳಗಿನ ಜಾವ ನಾವು ನೋಡಬಹುದು, ಒಂದು ಹಿಮ ಬೀಳೋದಾಗಿರ್ಬೋದು, ಕೊರೆವ ಚಳಿ, ಈ ಒಂದು ವಾತಾವರಣ ಈ ಬೂದಿ ರೋಗ ಹೆಚ್ಚಾಗಲು ಪ್ರಮುಖ ಕಾರಣ. ಅಂದ್ರೆ ಶಿಲೀಂಧ್ರ ಬೆಳೆಯಲು ಸೂಕ್ತವಾದಂತ ಒಂದು ವಾತಾವರಣ ಅದು. ಇಂಥ ಸಮಯದಲ್ಲಿ ಬೂದಿ ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಇಲ್ಲಿ ರೈತರುಗಳು ಏಕಖಂಡ ಪದ್ಧತಿ ನಿರ್ವಹಣೆ ಮಾಡಿದಂಗೆ ಭೂಮಿ ಮಟ್ಟಕ್ಕೆ ಸೊಪ್ಪು ಕಟಾವು ಮಾಡ್ತಾರೆ, ಅಂತ ಒಂದು ತೋಟದಲ್ಲಿ ಈ ಬೂದಿ ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಇದರ ಚಿಹ್ನೆ ಹೇಗಂದ್ರೆ ಎಲೆ ಕೆಳಭಾಗದಲ್ಲಿ ಬಿಳಿ ಬೂದಿ ಪುಡಿ ಸಿಂಪಡಣೆ ಮಾಡಿದಂಗೆ ಸಣ್ಣ ಸಣ್ಣ ಚುಕ್ಕೆಗಳನ್ನ ನಾವು ಕಾಣಬಹುದು. ಆ ಚುಕ್ಕೆಗಳು ನಂತರ ಆಕಾರನ ಜಾಸ್ತಿಯಾಗಿ ಆ ಎಲೆಯ ಮೇಲ್ಭಾಗನ ನಾವು ಗಮನಿಸಿದಾಗ ಅಲ್ಲಿ ಹಳದಿ ಬಣ್ಣ, ಅಂದ್ರೆ ಯಾಕಂದ್ರೆ ಆ ಭಾಗದಲ್ಲಿರುವಂತ ಪೋಷಕಾಂಶಗಳು ಅಲ್ಲಿ ಇಲ್ಲದೆ ಎಲೆ ಕೆಳಭಾಗ ಎಲ್ಲಿ ಕಲೆ ಜಾಸ್ತಿ ಆಗುತ್ತೋ ಅದ್ರ ಎಲೆ ಮೇಲ್ಭಾಗದಲ್ಲಿ ಆ ಪೋಷಕಾಂಶಗಳು ಗುಣಮಟ್ಟ ಕಳ್ಕೊಂಡು ಅಲ್ಲಿ ಹಳದಿ ಅಂಶನ ನಾವು ಕಾಣಿಸ್ಬೋದು. ವಯಸ್ಸಾದಂಗೆ ಅಂದ್ರೆ ಗಿಡದ ಬೆಳವಣಿಗೆ ಕುಂಠಿತ ಆಗೋದ್ರ ಜೊತೆ ಅದನ್ನ ನಾವು ಕೈಯಿಂದ ಎಸಕ್ತಾಗ ಪುಡಿ ಆಗೋಗುತ್ತೆ ಎಲೆ. ಅಂದ್ರೆ ಯಾಕಂದ್ರೆ ಎಲೆಯಲ್ಲಿ ನೀರಿನ ಅಂಶ ಇರೋದಿಲ್ಲ, ಯಾವುದೇ ಪೋಷಕಾಂಶಗಳು ಒಣಗ್ದಂಗಾಗಿರುತ್ತೆ. ಆ ಬೂದಿ ರೋಗದ ಒಂದು ಪ್ರಮುಖ ಲಕ್ಷಣ ಇದು. ನಿರ್ವಹಣೆಗೆ ಏನ್ ಮಾಡಬಹುದು? ಇದ್ರ ನಿರ್ವಹಣೆಗೆ ಈ ಮುಂಚೆ ತಿಳಿಸ್ದಂಗೆ ಏಕಖಂಡ ಪದ್ಧತಿ ನಿರ್ವಹಣೆ ಕಡ್ಡಾಯವಾಗಿ ಹಿಪ್ಪಿನೆಲೆ ತೋಟಕ್ಕೆ ನಾವು ಮಾಡಲೇಬೇಕು. 2ನೇದು ತೋಟ ಕಟಾವಾದ 20-30 ದಿನದಲ್ಲಿ ಈ ಜಲ್ಗಡ್ಡೆ ಅಂತ ಹೇಳ್ತೀವಿ, ಬಲಹೀನ ರಂಬೆಗಳು ಅಂತ. ನಮ್ಗಿಲ್ಲಿ ಮುಖ್ಯವಾಗಿ ಬೇಕಾಗಿರೋದು 12-14 ರಂಬೆಗಳು ಅಷ್ಟೇ. ಇನ್ನ ಸೈಡ್ ಅಲ್ಲಿ ಬಂದಿರುವಂತ ಯಾವುದೇ ಸಣ್ಣ ಸಣ್ಣ ರಂಬೆಗಳನ್ನ ನಾವು ಈ ತೋಟ ಕಟಾವಾದ 20 ದಿನದಲ್ಲಿ ಒಂದು ಬಾರಿ ತೆಗೆದು ಬಿಡ್ಬೇಕು. ಈ ರೀತಿ ತೆಗೆದಾಗ ಎಲೆ ಕೆಳಭಾಗದಲ್ಲಿ ಬೆಳಗಿನ ಜಾವ ಏನು ತೇವಾಂಶ ಜಾಸ್ತಿ ಆಗುತ್ತಲ್ಲ ಅದನ್ನ ಇದು ನಿಯಂತ್ರಣ ಮಾಡುತ್ತೆ. ಅಂದ್ರೆ ಜಲ್ಗಡ್ಡಿನ ತೆಗೆದ್ರ ಮುಖಾಂತರ, ಬಲಹೀನ ರಂಬೆನ ಕತ್ತರಿಸುವ ಮುಖಾಂತರ ನಾವು ಈ ಬೂದಿ ರೋಗನ ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಇದ್ರ ಜೊತೆ ಬ್ಯಾವಿಸ್ಟಿನ್ ಪೌಡರ್, ಕಾರ್ಬೆಂಡಿಸಮ್ ಅಂತ ನಾವ್ ಏನ್ ಕೇಳ್ತೀವಿ, ಶಿಲೀಂಧ್ರನಾಶಕ 2 ಗ್ರಾಂ 1 ಲೀಟರ್ ನೀರ್ಗನ್ನಂಗೆ ಎಲೆ ಕೆಳಭಾಗ ಚೆನ್ನಾಗಿ ನೆನೆಯುವಂತೆ ತೋಟ ಕಟಾವಾದ 15 ದಿನದಲ್ಲಿ ಒಮ್ಮೆ ನಾವು ಸಿಂಪಡಣೆ ಕಡ್ಡಾಯವಾಗಿ ಮಾಡಲೇಬೇಕು ಚಳಿಗಾಲದಲ್ಲಿ. ಯಾಕಂದ್ರೆ ಇಲ್ಲಿ ರೈತರು ಒಂದು ಗಮನಿಸ್ಬೇಕು, ಎಲೆ ಸುಳ್ಳಿ ಕೀಟ ಅದು ಸುಣ್ಕಟ್ ರೋಗಕ್ಕೆ ತುತ್ತಾಗುತ್ತೆ. ಎಲೆ ಸುಳ್ಳಿ ಕೀಟ ಆಗಿರ್ಬೋದು, ಬಿಹಾರ್ ಕಂಬಳಿ ಕೀಟ ಆಗಿರ್ಬೋದು, ಇವೆರಡೂ ಸುಣ್ಕಟ್ ರೋಗಕ್ಕೆ ತುತ್ತಾಗುತ್ತೆ. ಯಾಕಂದ್ರೆ ವಾತಾವರಣ ಉಷ್ಣಾಂಶ ಕಡಿಮೆ ಇದ್ದು ತಂಡಿರೋದ್ರಿಂದ ಆ ಕೀಟಕ್ಕೂ ರೇಷ್ಮೆ ಹುಳಕ್ಕೆ ಬಂದಂಗೆ ಸುಣ್ಕಟ್ ಬರುತ್ತೆ. ಅದಕ್ಕೆ ರೈತರು ಅಲ್ಲಿ ಕ್ಲೋರೋಫಿನಾಪೈರ್ ಇಲ್ಲ ಡೈಮಿಥೈಟ್ ಸಿಂಪಡಣೆ ಮಾಡಿದ ಒಂದು 5 ದಿನಗಳ ನಂತರ ಕಡ್ಡಾಯವಾಗಿ ಅದೇ ಹಿಪ್ಪಿನೆಲೆ ತೋಟಕ್ಕೆ ಈ ಬ್ಯಾವಿಸ್ಟಿನ್ ಕಾರ್ಬೆಂಡಿಸಮ್ ಶಿಲೀಂಧ್ರನಾಶಕ ಏನಿದೆ ಕಡ್ಡಾಯವಾಗಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಎಲೆಯ ಮುಖಾಂತರ ಸುಣ್ಕಟ್ ರೋಗ ರೇಷ್ಮೆ ಹುಳಕ್ಕೆ ಹರಡದಂಗೆ ನಾವು ಇಲ್ಲಿ ನಿರ್ವಹಣೆ ಕಡ್ಡಾಯವಾಗಿ ಮಾಡಲೇಬೇಕು. ಇನ್ನು ಮುಖ್ಯವಾಗಿ ಈ ಚಳಿಗಾಲದಲ್ಲಿ ಈ ರೇಷ್ಮೆ ಹುಳುಗಳನ್ನ ನಾವು ಸೂಕ್ತವಾದಂತಹ ಸ್ಥಳಾವಕಾಶ, ಉಷ್ಣಾಂಶ ಮತ್ತೆ ಶೈತ್ಯಾಂಶ ಇದನ್ನೆಲ್ಲ ಕೊಟ್ಟು ನಿರ್ವಹಣೆ ಮಾಡಬೇಕಾಗತ್ತೆ. ಹೌದು ಸರ್, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇಲ್ಲಿ ಚಳಿಗಾಲದಲ್ಲಿ ನಮ್ಗೆ ಹುಳು ಸಾಕಾಣಿಕಾ ಮನೆಯ ಒಂದು ವಾತಾವರಣ ಅತಿ ಮುಖ್ಯ ಇಲ್ಲಿ. ಯಾಕಂದ್ರೆ ಉಷ್ಣಾಂಶ ಶೈತ್ಯಾಂಶ ನಾವು ನಿರ್ವಹಣೆ ಮಾಡೋದ್ರ ಮೇಲೆ ರೇಷ್ಮೆ ಹುಳುವಿನ ಒಂದು ಬೆಳವಣಿಗೆ ಅದ್ರ ಜೊತೆ ಒಂದು ಗುಣಮಟ್ಟದ ಗೂಡಿನ ಉತ್ಪಾದನೆ ಇಲ್ಲಿ ನಾವು ಕಾಣಬಹುದು. ಸಾಮಾನ್ಯವಾಗಿ ನಮ್ಗೆ ರೇಷ್ಮೆ ಹುಳುವಿನ ಮೊದಲನೇ ಮತ್ತು 2ನೇ ಅಂತ ಚಾಕಿ ಹುಳುವಿನ ಅಂತ ನಾವೇನ್ ಕರಿತೀವಿ, ಇದು ವೈಜ್ಞಾನಿಕವಾಗಿ ಚಾಕಿ ಸಾಕಾಣಿಕಾ ಕೇಂದ್ರಗಳಲ್ಲೇ ನಿರ್ವಹಣೆ ಮಾಡಿ ರೈತರಿಗೆ ಸರಬರಾಜು ಮಾಡ್ತಾರೆ. ಅದರಿಂದ ನಮ್ಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ. ಚಾಕಿ ತಾಬಂದ 2ನೇ ಜ್ವರದ ಎದ್ದ ನಂತರ ನಮ್ಗೆ ಹಿಪ್ಪಿನೆಲೆ ಇವಾಗ 100 ಮೊಟ್ಟೆಗೆ ನಮಗೆ ಬೇಕಾಗಿರುವಂತಹ ಸ್ಥಳಾವಕಾಶ ನಮ್ಗೆ ಕನಿಷ್ಠ ಅಂದ್ರೂ 200-220 ಚದರಡಿಲಿ 3ನೇ ಅಂತಾನ ನಾವು ಇಲ್ಲಿ ಸ್ಥಳಾವಕಾಶ ಕೊಡಬೇಕಾಗುತ್ತೆ. ಈ ಹಂತದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಯ ಮನೆ ಉಷ್ಣಾಂಶ 26 ಡಿಗ್ರಿ ಸೆಂಟಿಗ್ರೇಡ್ ಇರಬೇಕಾಗುತ್ತೆ. ಅದೇ ರೀತಿ ಶೈತ್ಯಾಂಶ 80% ಇರಬೇಕಾಗುತ್ತೆ. ಈ 3ನೇ ಹಂತ ತಲುಪಿ 4ನೇ ಹಂತಕ್ಕೆ ಏನಾದರೂ ರೇಷ್ಮೆ ಹುಳುಗಳು ಬಂದಾಗ 4ನೇ ಹಂತದಲ್ಲಿ ರೇಷ್ಮೆ ಹುಳುಗಳಿಗೆ 400-450 ಚದರ ಅಡಿಯಲ್ಲಿ ನೂರು ಮೊಟ್ಟೆ ಹುಳುಗಳನ್ನ ಸ್ಥಳಾವಕಾಶ ನಾವು ಕಡ್ಡಾಯ ಕೊಡಲೇಬೇಕು. ಇದ್ರ ಜೊತೆ ಹುಳು ಸಾಕಾಣಿಕೆ ಮನೆಯ ಉಷ್ಣಾಂಶ ಬಂದು 25 ಡಿಗ್ರಿ ಇರಬೇಕಾಗುತ್ತೆ. ಅದೇ ರೀತಿ ಶೈತ್ಯಾಂಶ ಬಂದು 75 ಶೇಕಡ 75 ಇರಬೇಕು. ಇಲ್ಲೇನಂದ್ರೆ ನಾವು ಗಮನಿಸಬೇಕಾಗಿರೋದು, ಚಾಕಿ ಹುಳುಗಳಿಗೆ ಉಷ್ಣಾಂಶ ಜಾಸ್ತಿ ಬೇಕು, ಅಂತ ಹೆಚ್ಚಾದಂಗೆ ಅದು ಕಮ್ಮಿ ಆಗ್ತಾ ಬರಬೇಕು. ಅದೇ ರೀತಿ ಶೈತ್ಯಾಂಶನೂ ಅಷ್ಟೇ, ಚಾಕಿ ಹುಳುಗಳಿಗೆ ಶೈತ್ಯಾಂಶ ಶೇಕಡ ಜಾಸ್ತಿ ಇರಬೇಕು. 90 ಫಸ್ಟ್ನೇ ಹಂತದಲ್ಲಿ, ಎರಡನೇ ಹಂತಕ್ಕೆ 85, ಮೂರನೇ ಹಂತಕ್ಕೆ 80, ನಾಲ್ಕನೇ ಹಂತಕ್ಕೆ 75, ಐದನೇ ಹಂತಕ್ಕೆ 70. ಈ ರೀತಿಯಾಗಿ ನಾವು ಉಷ್ಣಾಂಶ ಮತ್ತು ಶೈತ್ಯಾಂಶನ ಕಡಿಮೆ ಮಾಡ್ಕೊಂಡು ಬರೋಂಗೆ ನಾವು ನಿರ್ವಹಣೆ ಮಾಡಬೇಕು. ಅದ್ರ ಜೊತೆ ಐದನೇ ಹಂತದಲ್ಲಿ ನಮ್ಗೆ ಹುಳು ನಾಲ್ಕನೇ ಜ್ವರ ಇದ್ದು ಎರಡು ದಿನ ಆಗಿರುತ್ತಲ್ಲ, ಅಲ್ಲಿಂದ ಹುಳು ಹಣ್ಣಾಗಷ್ಟಕ್ಕೆ ನಾವು 1000 ಚದರಡಿಯಲ್ಲಿ ರೇಷ್ಮೆ ಹುಳುಗಳನ್ನ ನಾವು ಸ್ಥಳಾವಕಾಶ ಕೊಡಲೇಬೇಕು. ಅಂದೂರು ಮೊಟ್ಟೆಗಳಿಗೆ ಈ ರೀತಿಯಾಗಿ ಸ್ಥಳಾವಕಾಶ ಕೊಟ್ಟಾಗ ಮಾತ್ರ ಅಲ್ಲಿ ರೇಷ್ಮೆ ಹುಳುವಿನ ಒಂದು ಸಮಾನಾಂತರ ಗಾತ್ರಗಳನ್ನ ನಾವು ನೋಡಬಹುದು. ಇಲ್ಲಿ ಇನ್ನ ಈ ಇಷ್ಟೆಲ್ಲ ಈ ಉಷ್ಣಾಂಶ ಶೈತ್ಯಾಂಶ ಕಾಪಾಡ್ಕೋಬೇಕು ಅಂತ ತಾವು ಹೇಳಿದ್ರಲ್ಲ, ಇದನ್ನ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಹೇಗೆ ನಿರ್ವಹಣೆ ಮಾಡೋದು ಅಂತೀರಿ? ಈ ಚಳಿಗಾಲದಲ್ಲಿ ರೂಮ್ ಹೀಟರ್ ಬಳಸ್ತಾ ಇದ್ದಾರೆ. 1000 ಚದರಡಿ ಇರುವಂತ ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಅಂದ್ರೆ 20 ಅಗಲ 50 ಉದ್ದ, ಈ ರೀತಿಯ ಒಂದು ಹುಳು ಸಾಕಾಣಿಕೆ ಮನೆಯಲ್ಲಿ ಕನಿಷ್ಠ 5-6 ರೂಮ್ ಹೀಟರ್ನ ಸಂಜೆ 7 ಆಗ್ತಿದ್ದಂಗೆ ಮಾಡರೇಟ್ ಅಂದ್ರೆ ಮೀಡಿಯಂ ಆಗಿ ಆನ್ ಮಾಡಿಬಿಟ್ಟು ಬೆಳಿಗ್ಗೆ 9 ಆನ್ ಮಾಡಿಬಿಟ್ಬಿಡ್ತಾರೆ. ಅಂದ್ರೆ ಒಂದ್ ರೀತಿ ಅದು ಉಷ್ಣಾಂಶನ ನಿರ್ವಹಣೆ ಮಾಡೋದ್ರ ಜೊತೆ ಹುಳುಗಳಿಗೆ ಬೇಕಾಗಿರುವಂತ ಒಂದು ವಾತಾವರಣನ ಕಲ್ಪಿಸ್ತಾರೆ, ರೂಮ್ ಹೀಟರ್ ಮುಖಾಂತರ ಕಲ್ಪಿಸ್ತಾರೆ. ಇದು ಬಿಟ್ರೆ ಕೆಲವು ಭಾಗದಲ್ಲಿ ರೈತರುಗಳು ಈ ಎಣ್ಣೆ ಟಿನ್ ಏನಿರ್ತವೆ ಅದರಲ್ಲಿ ಇದ್ಲು ಕೆಂಡನ ಹಾಕ್ತಾರೆ, ಹಾಕೋ ಮುಖಾಂತರ ಈ ಇದ್ಲು ಕೆಂಡ ಆದ್ರೆ ಅದನ್ನ ರಾತ್ರಿ 9-10 ಮೇಲೆ ಹಾಕ್ತಾರೆ. ಯಾಕಂದ್ರೆ ಅದು ಬೇಗ ಕೆಂಡ ಬೂದಿ ಆಗೋದ್ರಿಂದ ಅದು ಲೇಟ್ ಆಗಿ ಹಾಕೋದ್ರ ಮುಖಾಂತರ ರಾತ್ರಿ 10 ಸಂಜೆ 5 ಅದು ಉಷ್ಣಾಂಶನ ಒಂದೇ ರೀತಿಯಲ್ಲಿ ನಿರ್ವಹಣೆ ಮಾಡಂಗೆ ಆ ರೀತಿಯಾಗೂ ಬಳಸ್ತಾರೆ. ಇಲ್ಲಿ ಅದು ಒಂದ್ ಸ್ವಲ್ಪ ಹೆಚ್ಚಾಗಿ ಟೈಮ್ ತಗೊಳ್ಳೋದ್ರಿಂದ ರೂಮ್ ಹೀಟರ್ ಏನಿದಾವೆ ಆ ರೂಮ್ ಹೀಟರ್ಗಳನ್ನ ನಾವು ನೇರವಾಗಿ ಇಲ್ಲಿ ಹುಳು ಸಾಕಾಣಿಕೆ ಮನೆಯಲ್ಲಿ ಕನಿಷ್ಠ 5-6 ಬಳಸೋದ್ರ ಮುಖಾಂತರ ನಾವಿಲ್ಲಿ ಉಷ್ಣಾಂಶನ ನಿರ್ವಹಣೆ ಮಾಡಬಹುದು. ಶೈತ್ಯಾಂಶ ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಹ್ಯುಮಿಡಿಫೈಯರ್ ಬಳಸೋ ಮುಖಾಂತರ ನಾವು ಶೈತ್ಯಾಂಶನ 80-70 ಯಾಕಂದ್ರೆ ನಮ್ಗೆ 3-4-5 70-65 ಶೈತ್ಯಾಂಶ ಇದ್ರೆ ಸಾಕಾಗುತ್ತೆ, ಅದನ್ನ ನಾವು ಹ್ಯುಮಿಡಿಫೈಯರ್ ಬಳಸೋದ್ರ ಮುಖಾಂತರ ನಾವು ನಿರ್ವಹಣೆಯಲ್ಲಿ ಮಾಡಬಹುದು. ಇನ್ನ ಚಳಿಗಾಲದಲ್ಲಿ ರೇಷ್ಮೆ ಹುಳುಗಳಿಗೆ ಕಂಡುಬರುವಂತ ಮುಖ್ಯವಾದ ರೋಗ ಯಾವುದು ಅಂತೀರಿ? ಈಗಾಗಲೇ ಹೇಳ್ದಂಗೆ ಸುಣ್ಣಕಟ್ಟ ರೋಗ ಚಳಿಗಾಲದಲ್ಲಿ ಪ್ರಮುಖವಾಗಿ ಕಂಡುಬರುವಂತ ಒಂದು ರೋಗ. ಈ ಸುಣ್ಣಕಟ್ಟ ರೋಗ ಯಾವ ರೀತಿ ಇರುತ್ತೆ ಅಂದ್ರೆ ರೋಗ ಪೀಡಿತ ಒಂದು ರೇಷ್ಮೆ ಹುಳು ಪ್ರಾರಂಭದಲ್ಲಿ ಮೆದುವಾಗಿರುತ್ತೆ, ಆಮೇಲೆ ಹಾಸಿಗೆ ಏನು ರೇಷ್ಮೆ ಹುಳು ಹಾಸಿಗೆ ಇರುತ್ತಲ್ಲ ಅದು ಕೆಳಭಾಗಕ್ಕೆ ಬಂದು ಅಲ್ಲಿ ಬಿದ್ದು ಯಾವುದೇ ರೀತಿಯ ಒಂದು ಚಲನವಲನ ಇರೋದಿಲ್ಲ. ಈ ರೀತಿಯಾಗಿ ಕಣ್ಮಂದ 12 ಒಳಗೆ ಅದರ ದೇಹ ಗಟ್ಟಿಯಾಗಿ ಬಿಳಿ ಸೀಮೆ ಸುಣ್ಣದ ರೀತಿ ಕಂಡುಬರುತ್ತೆ, ಅದನ್ನೇ ನಾವು ಸುಣ್ಣಕಟ್ಟು ಅಂತ ಹೇಳಿ ಕರೆಯೋದು. ಸುಣ್ಣ ಕಟ್ಟು ಅಂದ್ರೆ ಬಿಳಿ ಚಾಕ್ಪೀಸು ಬಿಳಿ ಸೀಮೆ ಸುಣ್ಣದ ರೀತಿ ರೇಷ್ಮೆ ಹುಳುಗಳು ಆಗೋದನ್ನ ನಾವು ಸುಣ್ಣಕಟ್ಟು ರೋಗ ಅಂತ ಹೇಳ್ತೀವಿ. ಆ ಚಾಕ್ಪೀಸ್ ತರ ಆಗಿ ಆಮೇಲೆ ಅದ್ರ ಮೇಲೆ ಕೊನೆಡಿಯ ಬೆಳೆಯುತ್ತೆ, ಆಮೇಲೆ ರೋಗಾಣುಗಳು ಜಾಸ್ತಿ ಆಗುತ್ತೆ. ಆ ರೀತಿ ಜಾಸ್ತಿ ಆದಾಗ ಅದರ ಸಂಪರ್ಕಕ್ಕೆ ಬಂದಂತ ರೇಷ್ಮೆ ಹುಳುಗಳಿಗೆಲ್ಲ ಈ ರೋಗ ಹರಡಿ 5-6 ರೇಷ್ಮೆ ಹುಳುಗಳು ಸಾಯೋದನ್ನ ನಾವು ಇಲ್ಲಿ ಗಮನಿಸಬಹುದು. ಅಂದ್ರೆ ಮುಖ್ಯವಾಗಿ ಇದಕ್ಕೆ ಏನು ಕಾರಣ, ಲಕ್ಷಣ ಹೇಗಿರ್ತವೆ ಅಂತೀರಿ? ರೋಗ ಪೀಡಿತ ಒಂದು ರೇಷ್ಮೆ ಹುಳು ಮೆದುವಾಗಿರುತ್ತೆ, ಎಣ್ಣೆ ಸಿಂಪಡಿಸಿದಂತೆ ಚುಕ್ಕೆಗಳು ಆ ದೇಹದ ಮೇಲೆ ಕಂಡು ಬರ್ತವೆ. ಮೂರನೇದು ನಮ್ಗೆ ಇಲ್ಲಿ ರೋಗ ಕಂಡ 12 ಒಳಗೆ ಅದು ದೇಹ ಗಟ್ಟಿಯಾಗಿ ಅದು ಸೀಮೆ ಸುಣ್ಣದ ಆಕಾರವನ್ನು ಹೊಂದೋದನ್ನ ನಾವು ಇಲ್ಲಿ ಕಾಣಬಹುದು. ಇದಕ್ಕೆ ಮುಖ್ಯ ಕಾರಣ ಹುಳು ಸಾಕಾಣಿಕೆ ಮನೆಯಲ್ಲಿ ಸರಿಯಾಗಿ ಉಷ್ಣಾಂಶ ಮತ್ತು ಶೈತ್ಯಾಂಶ ನಿರ್ವಹಣೆ ಮಾಡೋದಾಗಿರ್ಬೋದು. ಆಮೇಲೆ ಪ್ರತಿ ಹಂತದಲ್ಲೂ ನಾವು ಸೊಪ್ಪು ನೀಡಬೇಕಾದ್ರೆ ಹುಳು ಹಾಸಿಗೆಯನ್ನ ನಾವು ಗಿಂಜಬೇಕು ಅಂದ್ರೆ ವಿಸ್ತರಿಸಬೇಕು, ವಿಸ್ತರಿಸಿ ಸುಣ್ಣ ನೀಡಿದ 1/2 ನಂತರ ನಾವು ಸೊಪ್ಪನ್ನು ಕೊಡಬೇಕು. ಇವನ್ನ ಯಾವ ಸರಿಯಾಗಿ ರೈತರು ಮಾಡದೇ ಇದ್ದಾಗ ಆ ಬೆಡ್ ಅಲ್ಲಿ ಹ್ಯುಮಿಡಿಟಿ ಹೆಚ್ಚಾಗಿ ಅಲ್ಲಿ ಶಿಲೀಂಧ್ರಗಳು ಬೆಳೆದು ಈ ಒಂದು ಸುಣ್ಣಕಟ್ಟು ರೋಗ ಹೆಚ್ಚಾಗಿ ಹರಡೋದನ್ನ ನಾವು ಇಲ್ಲಿ ಕಾಣಬಹುದು. ಇದು ಮುಖ್ಯವಾದ ಕಾರಣ. ನಿಯಂತ್ರಣಕ್ಕೆ ಏನ್ ಕ್ರಮ ಕೈಗೊಳ್ಬೇಕು ಅಂತೀರಿ? ಒಂದು ಹುಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆಯನ್ನ ನಾವು ಕಡ್ಡಾಯವಾಗಿ ಶಿಫಾರಿತ ಸೋಂಕು ನಿವಾರಕಗಳನ್ನೇ ಬಳಸಿ ನಾವು ಇಲ್ಲಿ ಮಾಡಬೇಕು. ಅಂದ್ರೆ ಗೂಡು ಮಾರ್ಕೆಟ್ಗೆ ಹೋಗ್ ಬಂದ ನಂತರ ಒಂದು ಸೋಂಕು ನಿವಾರಣೆ ಮಾಡಬೇಕು, ಮತ್ತೆ ಹುಳು ಸಾಕಾಣಿಕೆಗೆ ರೇಷ್ಮೆ ಹುಳುಗಳನ್ನು ತಾ ಬರ್ತೀವಿ ಅನ್ಬೇಕಾದ್ರೆ ಸೋಂಕು ನಿವಾರಣೆ ಕಡ್ಡಾಯವಾಗಿ ಎರಡು ಬಾರಿ ಹುಳು ಸಾಕಾಣಿಕೆ ಮನೆಯ ಸೋಂಕು ನಿವಾರಣೆನ ನಾವು ಕೈಗೊಳ್ಳಲೇಬೇಕು. ಇದ್ರ ಜೊತೆ ನಾವು ಏನು ಹುಳು ತಾ ಬರ್ತೀವಲ್ಲ, ಹುಳು ತಾ ಬಂದಾಗ ಅದಕ್ಕೆ ಬೇಕಾದಂತಹ ಸ್ಥಳಾವಕಾಶ ಈಗ ಆಲ್ರೆಡಿ ತಿಳಿಸಿದ್ದೀನಿ, ಆ ಸ್ಥಳಾವಕಾಶದ ರೀತಿ ನಾವು ಪ್ರತಿ ಹುಳು ಅಂದ್ರೆ ಹುಳು ಜ್ವರಕ್ಕೆ ಹೋಗ್ಬೇಕಾದ್ರೆ ಸ್ಥಳಾವಕಾಶನ ನೀಡಿ ಸುಣ್ಣದ ಪುಡಿನ ಧೂಳೀಕರಿಸಿದ ನಂತರ ನಾವು ಹಿಪ್ಪಿನೆಳೆ ಸೊಪ್ಪನ್ನ ಹಾಕ್ಬೇಕು. ಈ ರೀತಿ ಆದಾಗ ಯಾವಾಗ ಅದು ಹಾಸಿಗೆ ಒಣಗುತ್ತೋ ಅಲ್ಲಿ ಯಾವುದೇ ರೀತಿಯ ಶಿಲೀಂಧ್ರಗಳು ಬೆಳೆಯದಂತೆ ಸುಣ್ಣ ತಡೆಯುತ್ತೆ. ಇದ್ರ ಜೊತೆ ಜ್ವರದಿಂದ ಎದ್ದ ನಂತರ ಸುಣ್ಣಕಟ್ಟು ರೋಗ ನಿರ್ವಹಣೆಗೆ ಅಂತಾನೆ ವಿಜೇತ ಸಪ್ಲಿಮೆಂಟ್, ಅಂಕುಶ್ ವಿಜೇತ ಗ್ರೀನ್, ರೆಕ್ಸಾ ಪವರ್ ಅಂತೇಳಿ ಇತ್ತೀಚೆಗೆ ಕೆಲವೊಂದು ಹಾಸಿಗೆ ಸೋಂಕು ನಿವಾರಕಗಳು ಬಿಡುಗಡೆ ಮಾಡಿದ್ದಾರೆ. ಅದು 100 ಮೊಟ್ಟೆಗೆ 6 ಕೆಜಿ ಅಷ್ಟು. ಅದನ್ನ ನಾವು ಇದನ್ನ ಪ್ರತಿ ಜ್ವರದಿಂದ ಎದ್ದ ನಂತರ ನಾವು ಧೂಳೀಕರಿಸಬೇಕು. ಒಂದು ಚದರ ಅಡಿಗೆ ನಮಗೆ ಕನಿಷ್ಠ ಅಂದ್ರೂ 2-3 ಗ್ರಾಮ್ ನಾವು ಇಲ್ಲಿ ಧೂಳೀಕರಿಸೋ ಮುಖಾಂತರ ನಾವು ಈ ರೀತಿಯಾಗಿ ಒಂದು ನಿರ್ವಹಣೆ ಮಾಡಬೇಕು. ಅದ್ರ ಜೊತೆ 4ನೇ ಜ್ವರ ಎದ್ದು 5ನೇ ಹಂತದಲ್ಲಿ 2-3 ದಿನದಲ್ಲಿ ಒಮ್ಮೆ ನಾವು ಕಸ ತೆಗಿಬೇಕಾಗುತ್ತೆ. ಅಂದ್ರೆ ಹಾಸಿಗೆ ಬಲೆ ಅಂದ್ರೆ ಬಿಟ್ಲಿನ್ ನೆಟ್ ಬಳಸಿ ನಾವು ಹಾಸಿಗೆ ತೆಗೆಯೋದ್ರಿಂದ ಅಲ್ಲಿ ಗಾಳಿ ಸಂಚಾರಕ್ಕೆ ಸುಗಮವಾಗಿ ಹುಳುಗಳು ಏಕಕಾಲದಲ್ಲಿ ಹಣ್ಣಿಗೆ ಬರ್ತವೆ. ಅಂದ್ರೆ ಹುಳು ಹಣ್ಣಾಗೋದ್ರಿಂದ ನಾವು ಒಂದು ರೇಷ್ಮೆ ಹುಳುವಿನ ಗಾತ್ರ ಆಗಿರ್ಬೋದು ಗೂಡ್ ಕಟ್ಟೋದಕ್ಕೆ ಸೂಕ್ತ ವಾತಾವರಣ ನಾವು ಇಲ್ಲಿ ನಿರ್ಮಿಸಬೇಕಾಗುತ್ತೆ. ಅದ್ರ ಜೊತೆ ಮುಂಚೆನೆ ಹೇಳ್ದಂಗೆ ಅಂದ್ರೆ ಶೈತ್ಯಾಂಶ ಜಾಸ್ತಿ ಇದ್ರೆ ಹ್ಯೂಮಿಡಿಫೈಯರ್ ಬಳಸಬೇಕಾಗುತ್ತೆ. ಉಷ್ಣಾಂಶ ಜಾಸ್ತಿ ಇತ್ತು ಅಂದ್ರೆ ನಾವು ರೂಮ್ ಹೀಟರ್ನ ಬಳಸುವ ಮುಖಾಂತರ ರೇಷ್ಮೆ ಹುಳುಗಳಿಗೆ ಬೇಕಾಗಿರುವಂತಹ ಸೂಕ್ತ ವಾತಾವರಣ ನಾವು ಇಲ್ಲಿ ನೀಡಬಹುದು. ರೈತ ಬಾಂಧವರೇ, ತಮಗೆ ಈ ಚಳಿಗಾಲದಲ್ಲಿ ಹಿಪ್ಪನೇಳೆ ತೋಟದ ನಿರ್ವಹಣೆ ಮತ್ತು ರೇಷ್ಮೆ ಹುಳುಗಳ ಒಂದು ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ಡಾಕ್ಟರ್ KR ಶಶಿಧರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9242503992. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9242503992. ತುಂಬಾ ಸಂತೋಷ ಡಾಕ್ಟರ್ ಶಶಿಧರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಚಳಿಗಾಲದಲ್ಲಿ ಹಿಪ್ಪು ನೇರಳೆ ತೋಟದ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ರೇಷ್ಮೆ ಹುಳುಗಳ ನಿರ್ವಹಣೆಯನ್ನು ಚಳಿಗಾಲದಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಚಳಿಗಾಲದಲ್ಲಿ ಹಿಪ್ಪು ನೇರಳೆ ಮತ್ತು ರೇಷ್ಮೆ ಹುಳುಗಳ ನಿರ್ವಹಣೆ ಕುರಿತು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ರೇಷ್ಮೆ ಕೃಷಿ ವಿಜ್ಞಾನಿ KR ಶಶಿಧರ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶನ ನಡೆಸಿಕೊಟ್ಟವರು PM ಜಗದೀಶ್. ಯಾಕೋ ತುಂಬಾ ಗಾಬರಿ ಆಗಿದ್ಯಾ? 2 ವಾರದಿಂದ ಕೆಮ್ಮಿತ್ತು, ಕಫ ಪರೀಕ್ಷೆ ಮಾಡ್ಸೋಣ ಅಂತ ಬಂದಿದ್ದೆ. ಅದಕ್ ಭಯ ಯಾಕೆ? ಏನಾದ್ರೂ TB ಅಂತ ರಿಪೋರ್ಟ್ ಬಂದ್ಬಿಟ್ರೆ? ಅದಕ್ಕೆ ಯಾಕೆ ಹೆದರಿಕೆ? TB ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ, ಸಂಪೂರ್ಣ ಗುಣವಾಗುತ್ತೆ, ಔಷಧಿ ಉಚಿತವಾಗಿ ಕೊಡ್ತಾರೆ. ಡಾಕ್ಟರ್ ಹೇಳದ ಹಾಗೆ ಮಾಡು. ನಿರಂತರ ಚಿಕಿತ್ಸೆಯಿಂದ TB ಸಂಪೂರ್ಣ ಗುಣವಾಗುತ್ತದೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು TB ಪರೀಕ್ಷೆ ಮಾಡಿಸಲು ಎಚ್ಚರಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ಕೇಳುಗರೆ, ಇದೇ ಗುರುವಾರ ದಿನಾಂಕ 12ರಂದು ಸಂಜೆ 5:30-6 ಗಂಟೆವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ